ತುಂಬಾ ಕಡಿಮೆ. ಉದಾಹರಣೆ ಆಲೂಗಡ್ಡೆ ಆಗಿರ್ಬೋದು, ಆಲೂಗಡ್ಡೆ ಎಷ್ಟೋ ಜನ ರೈತರಿಗೆ ಹೇಳ್ತಾ ಇರ್ತೀನಿ ನಾನು, ಆಲೂಗಡ್ಡೆ ಮಣ್ಣು ಪರೀಕ್ಷೆ ಎಲ್ಲಿ ಪೊಟಾಷ್ ಜಾಸ್ತಿ ಇರುತ್ತೋ ಅಲ್ಲಿ ಬ್ಲೈಟ್ ಆಗಲಿ ರೋಗ ಆಗಲಿ, ಉದಾಹರಣೆ ಈಗ ಅಂಗಮಾರಿ ರೋಗ ಆಗಲಿ, ಇದೆಲ್ಲ ಕಡಿಮೆ ಕಾಣಿಸ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ. ಆಮೇಲೆ ಗುಣಮಟ್ಟ, ಈ ಒಂದು ಆಲೂಗಡ್ಡೆ ಗುಣಮಟ್ಟ ಆಗಿರ್ಬೋದು ಅಥವಾ ಬೆಳೆಗಳ ಗುಣಮಟ್ಟ ಆಗಿರ್ಬೋದು, ಯಾವುದೇ ಬೆಳೆ ಗುಣಮಟ್ಟವನ್ನ ಅದು ಸುಧಾರಿಸುತ್ತದೆ ಅಂತಕ್ಕಂಥದ್ದು. ಇದುವರೆಗೆ ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಚನ್ನಕೇಶವ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಲ್ಲ, ಈ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನ ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇದು ಇಂದಿನ ಕಿಸಾನವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬಂದಿತ್ತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಪ್ರಿಯ ಕೇಳಿದರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಕೆಲವು ಜಾಹೀರಾತುಗಳು. ಬೆಡ್ರೂಮ್ ಅನ್ನು ಅಲಂಕರಿಸಲು ಬೆಡ್ರೂಮ್ ಸೆಟ್, ಮನಮೋಹಕ ಡಿಸೈನ್ಸ್ನ ಸೋಫಾ ಸೆಟ್ಗಳು, ಡೈನಿಂಗ್ ಸೆಟ್ಗಳ ಖರೀದಿಗಾಗಿ ಬನ್ನಿ ಡ್ರೀಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಕೋಟೆ ಚಿಕ್ಕಮಗಳೂರು. ಸಕ್ಕೇಶ್ಪುರದ ಎಸ್ಎಸ್ ಸ್ಟೀಲ್ಸ್ ಸಂಸ್ಥೆಗೆ 10ನೇ ವರ್ಷ. ಅಗ್ನಿ ಟಿಎಂಟಿಯ ಅಧಿಕೃತ ಮಾರಾಟಗಾರರಾಗಿರುವ ಎಸ್ಎಸ್ ಸ್ಟೀಲ್ಸ್ ಅವರಿಗೆ ಅಗ್ನಿ ಟಿಎಂಟಿ ಸಂಸ್ಥೆಯು ಶುಭ ಕೋರುತ್ತಿದೆ. ಗುಣಮಟ್ಟದ ಟ್ರಿಪಲ್ ISI ಗುರುತಿನ 40 ಅಡಿ ನಿಖರ ಅಳತೆಯ ಅಗ್ನಿ ಟಿಎಂಟಿ 500D ಕಂಬಿಗಳು ಸಕ್ಲೇಶ್ಪುರದ ಎಸ್ಎಸ್ ಸ್ಟೀಲ್ಸ್ನಲ್ಲಿ ದೊರೆಯುತ್ತಿವೆ. ರೀ, ತಂಗಿ ಮನೆ ಗೃಹ ಪ್ರವೇಶಕ್ಕೆ ಯಾವತ್ತೂ ನೆನಪಿರುವಂತಹ ಗಿಫ್ಟ್ ಕೊಡಬೇಕು, ಎಲ್ಲಿಂದ ತಗೊಳ್ಳೋಣ? ಅಂತಹ ಗಿಫ್ಟ್ ಐಟಮ್ಸ್ ಬೇಕು ಅಂತಾದ್ರೆ ಹಾಸನದ ಶ್ರೀ ಕಲರ್ ಲ್ಯಾಬ್ ಅಂಡ್ ಗಿಫ್ಟ್ ಸೆಂಟರ್ ಗೆ ಹೋಗೋಣ. ಶ್ರೀ ಕಲರ್ ಲ್ಯಾಬ್ ಅಂಡ್ ಗಿಫ್ಟ್ ಸೆಂಟರ್, ಹಾಸನ ಸಿಟಿ ಬಸ್ ಟರ್ಮಿನಲ್, ಹಾಸನ. ಚೈಲ್ಡ್ ಲೈನ್ ಸೇ ದೋಸ್ತಿ ಕಾರ್ಯಕ್ರಮ 2021 ನವೆಂಬರ್